ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಭಾರತ ಗ್ರಾಮೀಣ ಜೀವನ ಅರ್ಥವ್ಯವಸ್ಥೆ ಪಶುಧನ ಕಾ ಬಿಮಾರ ಹೋನಾ ಕಿತನಾ ಬಡಾ ಝಟಕಾ ಹೋತಾ. ಎಫ್ ಎಂ ಡಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-113-56 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕಿನ ಮಾಡ್ನೂರು ಗ್ರಾಮದ ಜತ್ತಪ್ಪ ಗೌಡ ಅವರೊಂದಿಗಿನ ಸಂದರ್ಶನ ಕೇಳೋಣ. ಜತ್ತಪ್ಪ ಗೌಡ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯ ಜೊತೆ ಜೊತೆಗೆ ನೀವು ಕೃಷಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಿವೃತ್ತಿಯ ನಂತರ ಕೃಷಿಯನ್ನ ಮುಂದುವರಿಸಿಕೊಂಡು ಬಂದಂತಹವರು, ಈ ಬೇರೆ ಬೇರೆ ಇಲಾಖೆಗಳು, ಕೃಷಿ ಇದೆ, ತೋಟಗಾರಿಕೆ ಇದೆ, ರಬ್ಬರ್ ಬೋರ್ಡ್ ಅಂತ ಇರ್ತದೆ, ಸಂಬಾರ ಮಂಡಳಿ ಅಂತ ಇರ್ತದೆ, ಬೇರೆ ಬೇರೆ ಇಲಾಖೆಗಳು ಕೃಷಿ ಹಾಗೂ ಕೃಷಿಕನ ಬದುಕಿಗೆ ನೆರವಾಗುವಂತಹ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇರ್ತವೆ. ರೈತರ ನೋಡುವ ದೃಷ್ಟಿಕೋನ ಹೇಗಿದೆ, ರೈತರ ಪ್ರತಿಕ್ರಿಯೆ ಹೇಗಿದೆ ಈ ಡಿಪಾರ್ಟ್ಮೆಂಟ್ನ ಬಗ್ಗೆ? ರೈತರ ದೃಷ್ಟಿಕೋನದ ಬಗ್ಗೆ ಹೇಳ್ತಿದ್ರೆ, ರೈತರಿಗೆ ಯಾವುದನ್ನು ಫಸ್ಟ್ಗೆ ನಂಬುದಿಲ್ಲ, ಅದನ್ನು ಕಣ್ಣಾರೆ ಕಂಡು ಪರಾಮರಿಸಿ ನೋಡು ಅನ್ನೋ ಮಾತಿನ ಹಾಗೆ ಅವರು ಅದನ್ನು ವಿಮರ್ಶೆ ಮಾಡ್ತಾರೆ. ಈಗ ನಮಗೆ ನಾವಂದ್ರೆ ಮೇನ್ ಕೃಷಿ ಇಲಾಖೆಯಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೆವು, ವಿಸ್ತರಣಾ ಘಟಕ. ನಾವು 82 ನಾನು ಕೃಷಿ ಸಹಾಯಕ ಅಂತೇಳಿ ಕೆಲಸಕ್ಕೆ ಸೇರಿದ್ದು. ನಮಗೆ 1.5 ಟ್ರೈನಿಂಗ್ ಕೊಟ್ಟು ಆಮೇಲೆ ನಮ್ಮನ್ನು ಫೀಲ್ಡ್ಗೆ ಬಿಟ್ಟಿದ್ದಾರೆ. ಆಗ ಕೃಷಿ ವಿಸ್ತರಣೆ ವಿದೇಶಿ ವರ್ಲ್ಡ್ ಬ್ಯಾಂಕಿನ ದುಡ್ಡಿನಿಂದಾಗಿ ಸಹಾಯಧನ ಪಡ್ಕೊಂಡು ರಾಜ್ಯ ಸರ್ಕಾರದಲ್ಲಿ ಕೃಷಿ ವಿಸ್ತರಣಾ ಯೋಜನೆ ಅಂತ ಶುರು ಮಾಡಿದ್ರು. ಟ್ರೈನಿಂಗ್ ಅಂಡ್ ಟಿವಿ ಸಿಸ್ಟಮ್, ಟ್ರೈನಿಂಗ್ ಅಂಡ್ ವಿಸಿಟ್ ಸಿಸ್ಟಮ್ ಅಂತೇಳಿ ಶುರು ಮಾಡಿದ್ರು. ಆಗ ನಮಗೆ ಪ್ರತಿ 2 ಫೋರ್ಟ್ನೈಟ್ಲಿ ಒಂದು ಟ್ರೈನಿಂಗ್ ಕೊಡ್ತಿದ್ರು. SMS ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಗಳು ಅಂತ ಇದ್ರು, ಅವರು ಟ್ರೈನಿಂಗ್ ಕೊಡ್ತಾ ಇದ್ರು. ಅದನ್ನ ನಾವು ಫೀಲ್ಡ್ ಅಲ್ಲಿ ಹೋಗಿ ಅನುಷ್ಠಾನ ಮಾಡ್ಬೇಕು. ರೈತರಿಗೆ ಭತ್ತ ಮೇನ್ ಆಹಾರ ಬೆಳೆಗಳು, ಭತ್ತ ನಮ್ಮ ಇಲ್ಲಿ ಆಹಾರ ಬೆಳೆ ಅಂದ್ರೆ ಭತ್ತ ಬಿಟ್ಟರೆ ಬೇರೆ ಯಾವುದಿಲ್ಲ. ಅದನ್ನು ನಾವು ಪ್ರತಿ 15 ಅಂದ್ರೆ ಒಂದು ಒಬ್ಬೊಬ್ಬರಿಗೆ ಒಂದು ಪಂಚಾಯತ್ ಅಂದ್ರೆ 2-3 ಗ್ರಾಮಗಳು ಇರ್ತಿತ್ತು, ಅದನ್ನು 8 ಗ್ರೂಪ್ಗಳನ್ನಾಗಿ ಮಾಡಿ ಫಿಕ್ಸೆಡ್ ಆಗಿ ಸೋಮವಾರ ತರಬೇತಿ, ಆಮೇಲೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ಗ್ರೂಪ್, ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ 4 ಗ್ರೂಪ್ ಆಗಿ ಫಿಕ್ಸೆಡ್ ಆಗಿ ರೈತರ ಫೀಲ್ಡ್ ಗಳಿಗೆ ಹೋಗಿ ಅವರ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಆಗ ಅವರ ಗದ್ದೆಯಲ್ಲಿ ಏನು ಮಾಡಬೇಕು, ಆ 15 ಕಾರ್ಯಕ್ರಮಗಳು, ಕೃಷಿ ಕಾರ್ಯಕ್ರಮ, ಕೃಷಿ ಚಟುವಟಿಕೆಗಳು ಅಂದ್ರೆ ಫಸ್ಟ್ಗೆ ಬೀಜ ಹಾಕುವುದರಿಂದ ಉಳುಮೆ, ಸಾವಯವ ಗೊಬ್ಬರ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಆಮೇಲೆ ನಾಟಿ, ಆಮೇಲೆ ಸಿಂಪರಣೆ ಮಾಡುವುದು, ಮೇಲ್ಗೊಬ್ಬರ ಕೊಡುವುದು, ಕಟಾವಿನವರೆಗೂ ಅಂದ್ರೆ ಕಂಟಿನ್ಯೂಸ್ ಪ್ರೊಸೆಸ್ ಆಗ್ತಾ ಇತ್ತು. ಅಂದ್ರೆ ಒಳ್ಳೆ ಇತ್ತು ಆಗಿನ ವ್ಯವಸ್ಥೆ. ಆಗ ಸ್ಟಾಫ್ ಕೂಡ ಇದ್ರು ಅಂದ್ರೆ ಈ ವಿಸ್ತರಣೆ ಯೋಜನೆ ಆದ್ರಿಂದ. ಆಗ ನಮಗೂ ಮಾಹಿತಿ ಬರ್ತಿತ್ತು, ಇಲಾಖೆಯ ಸಿಬ್ಬಂದಿಗಳಿಗೂ ಮೇಲಧಿಕಾರಿಗಳ ಮಾಹಿತಿ ಬರ್ತಾ ಇತ್ತು. ನಿಧಾನವಾಗಿ ವಿಸ್ತರಣಾ ಯೋಜನೆ ನಿಲ್ತಾ ಸ್ಲೋ ಆಗ್ತಾ ಹೋಯ್ತು. ಈ ಅಭಿವೃದ್ಧಿ ಯೋಜನೆಗಳು ಜಾಸ್ತಿ ಆಗ್ತಾ ಬಂತು. ಯೋಜನೆಗಳು ಮೇನ್ ನಮ್ಮ ವಿಸ್ತರಣೆಗಿಂತಲೂ ಯೋಜನೆಯನ್ನು ಅನುಷ್ಠಾನ ಮಾಡುವುದೇ ಎಷ್ಟು ಖರ್ಚಾಯಿತು, ಸಬ್ಸಿಡಿ ಅಂತ ಯೋಜನೆಗಳು ಜಾಸ್ತಿ ಆಯಿತು. ಮತ್ತೆ ಸ್ಟಾಫ್ ಕಡಿಮೆ ಆಯಿತು, ಸ್ಟಾಫ್ಗಳು ಕಡಿಮೆ ಆದಾಗಿ ಮತ್ತೆ ಲಾಸ್ಟ್ ಲಾಸ್ಟ್ಗೆ ಇದು ಆಮೇಲೆ ಫೀಲ್ಡ್ ವಿಸಿಟ್ ಕಡಿಮೆ ಆಗ್ತೀವಿ. ಫೀಲ್ಡ್ ವಿಸಿಟ್ ಇತ್ತು, ರೈತ ಸಂಪರ್ಕ ಕೇಂದ್ರ ಅಂತ ಶುರು ಮಾಡಿದ್ರು. ರೈತ ಸಂಪರ್ಕ ಅಂದ್ರೆ ರೈತ ಬಂದವರಿಗೆ ಮಾಹಿತಿ ಕೊಡುದು ಮತ್ತೆ ಹೋಗಿ ಮಾಹಿತಿ ಕೊಡುದು. ಅಂದ್ರೆ ಸಿಬ್ಬಂದಿಗಳ ಕೊರತೆ ಇತ್ತು, ಅದಕ್ಕಿಂತಲೂ ಆಗ ಆಮೇಲೆ ಲಾಸ್ಟ್ ಲಾಸ್ಟ್ ವಿಸ್ತರಣೆಗಿಂತ ಜಾಸ್ತಿ ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವುದೇ ಕೆಲಸ ಸಾಕಾಗ್ತಿತ್ತು. ಈಗ ನೀವು ನೋಡಿದ ಹಾಗೆ ಇಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ. ಈಗಿನ ಸಂದರ್ಭದಲ್ಲಿಯೂ ಕೂಡ ಭತ್ತದ ಕೃಷಿಯನ್ನ ಲಾಭದಾಯಕ ಮಾಡುವುದಕ್ಕೆ ಸಾಧ್ಯ ಇದೆಯಾ, ಇದ್ರೆ ಹೇಗೆ? ಲಾಭದಾಯಕವಾಗಿ ಮಾಡಬಹುದು ಅಂದ್ರೆ ನಮ್ಮಲ್ಲಿ ಏನು ಆಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೃಷಿಕರು ಜಾಸ್ತಿ. ಅದು ನಮ್ಮ ಪುತ್ತೂರು ಸುಳ್ಯ ಬೆಳ್ತಂಗಡಿಯಲ್ಲಿ ಮುಖ್ಯವಾಗಿ ಅಡಿಕೆ ಬೆಳೆ. ಅಂದ್ರೆ ಇದು ಸ್ವಲ್ಪ ಲೇಬರ್ ಓರಿಯೆಂಟೆಡ್ ನಮ್ಮ ಭತ್ತ ಕೃಷಿ ಅಂತ. ಆ ಟೈಮಿಗೆ ಆಗುವಂತ ಕೆಲಸಗಳು ಆಗ್ಲೇಬೇಕು. ಈಗಿನ ಇಲ್ಲಿ ನಮ್ಮ ಲೇಬರ್ ಅಂತ ಹೇಳಿದ್ರೆ ಅವರು ಬೇರೆ ಎಲ್ಲಿ ಲಾಭ ಸಿಗ್ತೇ ಆಯ್ದಕ್ಕೆ ಹೋಗುವಂಥದ್ದು. ಭತ್ತ ಕೃಷಿ ಅಂತ ಸ್ವಲ್ಪ ಕೆಸರಲ್ಲಿ ಒದ್ದಾಡಬೇಕು, ಅದಕ್ಕೆ ಸ್ವಲ್ಪ ಹಿಂಜರಿದ್ದಾರೆ. ಹಾಗಾಗಿ ಸ್ವಲ್ಪ ರೈತರಿಗೆ ಕಷ್ಟ ಸ್ವಲ್ಪ. ಈಗ ಅವರೇ ಸ್ವತಃ ಕೆಲಸ ಮಾಡುವವರಿಗಾದ್ರೆ ಅದನ್ನು ಮೇಂಟೈನ್ ಮಾಡಬಹುದು, ಅಂದ್ರೆ ಹೆಚ್ಚು ಲಾಭದಾಯಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಬಂದ್ರೆ ಭತ್ತದ ಕೃಷಿಯನ್ನ ಮಾಡುವುದರ ಬದಲಿಗೆ ಒಂದಿಷ್ಟು ಸುಧಾರಣೆಯನ್ನು ಮಾಡಿಕೊಂಡು ಈಗ ಯಾಂತ್ರೀಕೃತವಾಗಿ ಮೆಷಿನ್ ನಲ್ಲಿ ನಾಟಿ ಮಾಡುವಂತಹದ್ದು, ಮೆಷಿನ್ ನಲ್ಲಿ ಕಟಾವು ಮಾಡುವಂತಹದ್ದು, ಅಥವಾ ಸಿರಿ ಪದ್ಧತಿಯನ್ನು ಅನುಸರಿಸುವಂತಹದ್ದು, ಇದನ್ನು ಮಾಡಿದ್ರೆ ಲಾಭದಾಯಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ವಾ? ಲಾಭದಾಯಕ ಮಾಡಿಕೊಳ್ಬಹುದು ಅಂದ್ರೆ ಸ್ವಲ್ಪ ಲಾರ್ಜ್ ಸ್ಕೇಲ್ ಬೇಕಷ್ಟು. ನಮ್ಮಲ್ಲಿರುವುದು 1 ಎಕರೆ 1/2 ಎಕರೆ 1/4 ಎಕರೆ ಇಂತ ರೈತರೇ ಜಾಸ್ತಿ ಇರುವುದು. 1-2 ಎಕರೆ 5 ಎಕರೆ 10 ಎಕರೆ ಇದ್ದವರಿಗಾದ್ರೆ ಈ ಮೆಷಿನರಿ ನಾವು ಯಾಂತ್ರೀಕರಣ ಮಾಡಿ ತುಂಬಾ ಲಾಭ ಪಡಿಬಹುದು. ಅಂದ್ರೆ ಲೇಬರ್ ಕಡಿಮೆ ಆಗ್ತದೆ, ಲಾಭದಾಯಕ ಆಗುತ್ತೆ. ಹೌದು, ಈಗ ಕೃಷಿ ಯಂತ್ರಧಾರಿಗಳಂತ ಇದೆ, ಮತ್ತೆ ಖಾಸಗಿಯವರು ಕೂಡ ಇದ್ದಾರೆ. ಈಗ ನಮ್ಮ ಪುತ್ತೂರು ಸುಳ್ಯದಲ್ಲಿ ಕಡಿಮೆ, ಮಂಗಳೂರು ಬಂಟ್ವಾಳದಲ್ಲೆಲ್ಲ ಖಾಸಗಿಯವರು, ಉಪ್ಪಿನಂಗಡಿ ಅಲ್ಲ ಬಿಸಿ ರೋಡಲ್ಲಿ ಒಬ್ಬರು ಇದ್ದಾರೆ ಪಶುಪತಿ ಅಂತೇಳಿ, ಅವರು ಎಲ್ಲಾ ಮೆಷಿನ್ಗಳನ್ನು ಬಾಡಿಗೆ ಕೊಡ್ತಾರೆ. ತಪ್ಪು ಸಮಯಕ್ಕೆ ಅವರೇ ಮಾಹಿತಿಯನ್ನು ಬೇಕಿದ್ರು ಕೊಡುವಂತೆ ಮಾಡ್ತಾರೆ. ಲಾಭದಾಯಕವಾಗಿ ಮಾಡಬಹುದು, ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಯಾಂತ್ರೀಕರಣ ಕೈಗೊಂಡ್ರೆ ಭತ್ತ ಕೃಷಿಯನ್ನು ಲಾಭದಾಯಕ ಮಾಡಿಕೊಳ್ಬಹುದು. ಈಗ ನರ್ಸರಿ ಅಥವಾ ನೇಜಿ ಮಾಡಿ ನೆಡುವಂತಹದ್ರ ಬದಲಿಗೆ ನೇರ ಬಿತ್ತನೆ ಮಾಡುವಂತಹ ಒಂದು ಅವಕಾಶ ಉಂಟಾ? ನೇರ ಬಿತ್ತನೆ ಮಾಡಿದ್ರೆ ಖರ್ಚು ಕಡಿಮೆ, ಆದ್ರೆ ನೇರ ಬಿತ್ತನೆಯಲ್ಲಿ ನಾವು ಪ್ಲಾಂಟ್ ಪಾಪ್ಯುಲೇಷನ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಭತ್ತದ ಸಸಿಗಳನ್ನು ಕೆಲವು ಕಡೆ ಅಂದ್ರೆ ನೀರು ಜಾಸ್ತಿ ಇದ್ರೆ, ಅಂದ್ರೆ ಮೊದಲಿನಾಗೆ ಭತ್ತ ಗದ್ದೆ ಲೆವೆಲ್ ಇಲ್ಲ. ಮೊದಲಂದ್ರೆ ನಾವು ಹಿರಿಯರು ಮಾಡ್ತಾ ಇರುವ ಅದನ್ನು ಲೆವೆಲ್ ಹಲಗೆ ಹಾಕುದು ಅದೆಲ್ಲ ಮಾಡಿ ಲೆವೆಲ್ ಮಾಡ್ತೀವಿ. ಈಗ ಅಷ್ಟು ಲೇಬರ್ ಇಲ್ಲ, ಅಷ್ಟು ಟೆಕ್ನಿಕಲ್ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಹಾಗಾಗಿ ಪ್ಲಾಂಟ್ ಪಾಪ್ಯುಲೇಷನ್ ಕಡಿಮೆ ಆಗುವ ಲಾಸ್ಟ್ ಈಲ್ಡ್ ಕಡಿಮೆ ಆಗ್ತದೆ, ಮತ್ತೆ ಕಳೆ ನಿರ್ವಹಣೆ ಕಷ್ಟ ಆಗ್ತದೆ. ನೇರ ಬಿತ್ತನೆಗಿಂತಲೂ ಮೆಷಿನರ್ ಪ್ಲಾಂಟಿಂಗ್ ಒಳ್ಳೇದು, ಮೆಷಿನ್ ಅಲ್ಲಿ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಬರ್ತದೆ. ಈಗ ಶ್ರೀ ಪದ್ಧತಿಗೆ ಅವಕಾಶ ಉಂಟಾ? ಶ್ರೀ ಪದ್ಧತಿ ಮಾಡಬಹುದು, ಅಂದ್ರೆ ಶ್ರೀ ಪದ್ಧತಿ ಇಂತಲೂ ಈಗ ಮೆಷಿನ್ ಪ್ಲಾಂಟ್ ಸುಲಭ ಆಗ್ತದೆ. ಶ್ರೀ ಪದ್ಧತಿಯು ಅದಕ್ಕೆ ಆ ಟೈಮಿಗೆ ನೇಜಿಯನ್ನು ನೆಡುವಂತ ನೆಡಬೇಕು. ಅದಕ್ಕೆ ಏಜ್ ಪ್ರಾಯ ಜಾಸ್ತಿ ಆದ್ರೆ 11 ದಿವಸದಲ್ಲಿ ನೆಡಬೇಕು. ಅದು ಜಾಸ್ತಿ ಆದ್ರೆ ಮತ್ತೆ ಅದು ಅದ್ರ ಹಿಳ್ಳೆ ಬರುವುದಿಲ್ಲ, ಕಡಿಮೆ ಆಗ್ತದೆ. ಅದರಲ್ಲಿ ಹಿಳ್ಳೆ ಶ್ರೀ ಪದ್ಧತಿಯಲ್ಲಿ ಮುಖ್ಯವಾಗಿ ಹಿಳ್ಳೆ ಜಾಸ್ತಿ ಬರುವಂತವು. ಒಂದು ಬುಡದಲ್ಲಿ ಸಾಧಾರಣ 40-50 ಬಂದದ್ದು ಉಂಟು, ನಾವು ಮಾಡಿಸಿದಲ್ಲಿ ಬಂದದ್ದು ಉಂಟು, ಅಂತಲ್ಲಿ ಒಳ್ಳೆ ಇಳುವರಿ ಬಂದಿದೆ. ಆಮೇಲೆ ಈ ಬಂಬುಚಿ ಸಮಸ್ಯೆ ಆಗ್ಬಹುದು, ಅಥವಾ ಕಾಂಡ ಕೊರಿಯುವಂತಹ ಹುಳದ ಸಮಸ್ಯೆ ಆಗ್ಬಹುದು, ಅಥವಾ ಬೆಂಕಿ ರೋಗದ ಸಮಸ್ಯೆ ಆಗ್ಬಹುದು, ಇಂಥದ್ದು ಕೂಡ ಈಗಲೂ ಬರ್ತಾ ಉಂಟಾ? ಈಗಲೂ ಬರ್ತಾ ಉಂಟು. ಅದಕ್ಕೆ ಸೂಕ್ತ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಕಂಟ್ರೋಲ್ ಮಾಡಿದ್ರೆ ಅದು ಕಂಟ್ರೋಲ್ ಆಗ್ತದೆ. ಮತ್ತೆ ಅದು ಹೆಚ್ಚಿನ ಮತ್ತೆ ಅದೇ ಟೈಮಲ್ಲಿ ನಾವು ಗೊಬ್ಬರ ನಿರ್ವಹಣೆಯನ್ನು ಸ್ವಲ್ಪ ನೋಡಿಕೊಳ್ಬೇಕು. ಅಂದ್ರೆ ಬೆಂಕಿ ರೋಗ ಇರುವಾಗ ನಾವು ಯೂರಿಯಾದ ಅಂಶ ನೈಟ್ರೋಜನ್ ಜಾಸ್ತಿ ಕೊಡಬಾರದು, ಅದು ಉಳ್ಬನ ಆಗ್ತದೆ. ಅದನ್ನು ತಿಳ್ಕೊಂಡು ನಾವು ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ಈಗ ಭತ್ತದ ಕಟಾವಾದ ನಂತರ ಎರಡನೇ ಬೆಳೆಯಾಗಿ ಒಂದಷ್ಟು ಜನ ತರಕಾರಿ ಬೆಳೀತಾರೆ, ಅಥವಾ ಹೆಸರು ಉದ್ದು ಅಂತದನ್ನ ದ್ವಿದಳ ಧಾನ್ಯದ ಬೆಳೆ ಅಂತ ಕೂಡ ಬೆಳೀತಾ ಇರ್ತಾರೆ. ಹಡಿಲು ಬಿಡುವಂತಹದ್ದು ಕೂಡ ಜಾಸ್ತಿಯೇ ಇದೆ. ಈ ಹಡಿಲು ಬಿಡುವುದರಿಂದಾಗಿ ಮಣ್ಣಿನ ಒಂದು ಗುಣಮಟ್ಟ ಎಷ್ಟು ಮಟ್ಟಿಗೆ ಹಾಳಾಗ್ತದೆ? ಮೊದಲು ಹೆಚ್ಚಾಗಿ ಮಜಲು ಮತ್ತು ಬೆಟ್ಟು ಗದ್ದೆಗಳು, ಬಯಲು ಗದ್ದೆ, ಮಜಲು ಗದ್ದೆ, ಬೆಟ್ಟು ಗದ್ದೆ ಅಂತ ಇರ್ತಿದ್ವಿ. ಬಯಲು ಗದ್ದೆಯಲ್ಲಿ 1ನೇ ಬೆಳೆ 2ನೇ ಬೆಳೆ 3ನೇ ಬೆಳೆ ಮಾಡ್ತಿದ್ವಿ. ಕೊಳಕೆ ಬೆಳೆ 2ನೇ ಮಜಲು ಗದ್ದೆಯಲ್ಲಿ ಎಣ್ಣೆಲು ಮತ್ತೆ ಸುಗ್ಗಿ ಆಮೇಲೆ ಧಾನ್ಯ ಮಾಡ್ತಿದ್ರು. ಬೆಟ್ಟು ಗದ್ದೆಯಲ್ಲಿ ಒಂದು ಬೆಳೆ ಮಾಡಿ ಆಮೇಲೆ ಧಾನ್ಯ, ಅಂದ್ರೆ ಕೆಲವು ಕಡೆ ಹುರುಳಿ ಬಿತ್ತಾರೆ ಅದರಲ್ಲೆಲ್ಲ. ಹುರುಳಿ ಅಂದ್ರೆ ಕೆಲವು ಕೊಯ್ಯುವುದಕ್ಕೆ ಮೊದಲೇ ಬಿತ್ತಾರೆ, ಆಮೇಲೆ ತನ್ನಷ್ಟಕ್ಕೆ ಆಗ್ತದೆ. ಅಂದ್ರೆ ಹೆಚ್ಚು ಖರ್ಚಿಲ್ಲ, ಇಳುವರಿ ಬರ್ತಿತ್ತು. ಮುಖ್ಯವಾಗಿ ಇದರಲ್ಲಿ ಧಾನ್ಯದಲ್ಲಿ ಇಳುವರಿ ಬರುವುದಕ್ಕಿಂತ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಮಣ್ಣಿನಲ್ಲಿ ನೈಟ್ರೋಜನ್ ಗಂಟುಗಳು ಉತ್ಪತ್ತಿಯಾಗಿ ಅದು ಮಣ್ಣಿನ ಫಲವತ್ತೆಯನ್ನು ಜಾಸ್ತಿ ಮಾಡ್ತದೆ. ತರಕಾರಿ ಮಾಡಿದ್ರು ಅದರಲ್ಲಿ ಸಾವಯವ ಅಂಶ ಜಾಸ್ತಿ ಬರ್ತದೆ. ಅಂತೂ ಮಣ್ಣು ಒಂದೇ ಕೃಷಿ ಮಾಡುವುದರಿಂದ ಅದನ್ನು ರೊಟೇಷನ್ ಮಾಡುವುದರಿಂದ ಇಳುವರಿ ಜಾಸ್ತಿ ಪಡ್ಕೊಳ್ಬಹುದು. ಅಂದ್ರೆ ಭೂಮಿಯನ್ನ ಹಾಗೆ ಖಾಲಿ ಬಿಟ್ಟರೆ ಅದರಷ್ಟು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಇನ್ನೊಂದು ವಿಚಾರ, ನೀವು ನಿವೃತ್ತಿ ಆದ ನಂತರ ಪೂರ್ಣಕಾಲಿಕವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ, ಅದರಲ್ಲೂ ವಿಶೇಷವಾಗಿ ಸೌರ ವಿದ್ಯುತ್ತಿನ ಬಳಕೆ ಮಾಡಿಕೊಂಡು ಸೌರ ವಿದ್ಯುತ್ತಿನ ಬಳಕೆಯಿಂದ ಮೋಟರ್ ಅನ್ನ ರನ್ ಮಾಡುವಂತಹದ್ದು, ಇದನ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರಿ, ಇದರ ಒಂದು ಅನುಕೂಲತೆಗಳು ಸಾಧಕ ಬಾಧಕಗಳು? ನಾನು ಯಾಕೆಂತ ಹೇಳಿದ್ರೆ, ಯಾವಾಗ್ಲೂ ಕರೆಂಟಿನ ಸಮಸ್ಯೆ ನಮ್ಮಲ್ಲಿ, ವಿದ್ಯುತ್ತಿನ ಸಮಸ್ಯೆ, ಪಂಪಿಗೂ ಇದ್ದದ್ದು, ರಾತ್ರಿ ಎದ್ದುಕೊಂಡು ಪಂಪಿಗೆ ಸ್ವಿಚ್ ಹಾಕಬೇಕು ಅಂತದೆಲ್ಲ ಸಮಸ್ಯೆಗಳು ಪ್ರತಿಯೊಬ್ಬರಿಗೆ ಗೊತ್ತಿದ್ದಾವೆ. ಅದಕ್ಕೆ ಬೇಕಾದ್ರೆ ನಾನು ಆಲೋಚನೆ ಮಾಡಿದೆ, ನಮ್ಮದೇನ ಸ್ವಂತ ಇದು ಉಂಟ ಅಂತೇಳಿ. ಹಾಗೆ ನಮ್ಮ ಮಿತ್ರರೊಬ್ಬರಿದ್ರು, ಅವ್ರ ಹತ್ರ ಕೇಳಿದೆ, ಮತ್ತೆ ಎರಡು ಮೂರು ಕಡೆ ನೋಡಿದೆ ಪಂಪ್ ಹೇಗೆ ರನ್ ಆಗ್ತದೆ. ನಮ್ಮ ಮಿತ್ರರು ಮಾಡಿ, ಅವರು ಮಾಡುವವರು, ನಮ್ಮ ಬೆಳ್ಳಾರಿಯಲ್ಲಿ ಒಬ್ರು ವಿನಯ ಎಲೆಕ್ಟ್ರಾನಿಕ್ಸ್ ಅಂತ ಇದ್ದಾರೆ, ಅವ್ರ ಹತ್ರ ಕೇಳಿದ್ ನೀವು ಎಲ್ಲಿ ಎಲ್ಲಿ ಮಾಡಿದ್ದೀರಾ ಅಂತೇಳಿ. ಅದಕ್ಕೆ ಎರಡು ಮೂರು ಕಡೆ ನೋಡಿದೆ, ಎಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ. ನನಗೆ ಅಂದ್ರೆ ದೊಡ್ಡ ಇದು ಬೇಡ, ಸಣ್ಣ ಸಿಂಗಲ್ ಫೇಸ್ ತಾಕು ನನ್ನ ತೋಟಕ್ಕೆ. ಅದಕ್ಕೆ ಬೇಕಾಗಿ ಸಿಂಗಲ್ ಫೇಸ್ ಪಂಪಿ ಆಗುವಷ್ಟು ಮತ್ತೆ ಮನೆಗೆ ಆಗುವಷ್ಟು ಅದಕ್ಕೆ ಕರೆಂಟ್ ಉತ್ಪಾದವಾಗಿ ಒಂದು ಪ್ಲಾಂಟ್ ಮಾಡಿಕೊಳ್ಳಿಕ್ಕೆ ಹೇಳಿದೆ. ಸಾಧಾರಣ 8 ಪ್ಯಾನಲ್ ಬರ್ತಾ ಇದ್ವಿ, ಮನೆಗೂ ಬೇಕಾದಷ್ಟು ಕರೆಂಟ್ ಆಗ್ತದೆ ಅಲ್ಲಿ. ನಾವು ಇದು ಹಾಕಿದ ನಂತರ ಮನೆಗೆ ಮಿನಿಮಮ್ ಕಟ್ಟುದೆ ಹೊರತು ಮಿನಿಮಮ್ ಕರೆಂಟ್ ಕನೆಕ್ಷನ್ ಉಂಟು, ಅದು ಎಲ್ಲಾದ್ರೂ ಸಕ್ಕೆ ಕೈ ಕೊಟ್ಟರೆ ನಮಗೆ ಬೇಕಾಗ್ತದೆ. ಅಂದ್ರೆ ಪೂರ ಅದನ್ನು ಯಾವ್ದನ್ನು ನಾವು 100% ನಂಬುವ ಸ್ಥಿತಿಯಲ್ಲಿ ಇಲ್ಲ. ಮಿನಿಮಮ್ ಕಟ್ತಾ ಇದ್ದೇನೆ, ಮತ್ತೆ ಎಲ್ಲ ನಮ್ಮ ಖರ್ಚುಗಳು, ನಮ್ಮ ಈಗ ನಾವು ಇಬ್ರು ಮಕ್ಕಳು, ಅವರಿಗೆ ಮದುವೆ ಆಗಿದೆ, ಈಗ ನಾವು ಗಂಡ ಹೆಂಡತಿ ಇಬ್ರು ಇರೋದು, ನಮ್ಮಂತೂ ಎಲ್ಲ ಖರ್ಚುಗಳು ಎಲ್ಲ ಟಿವಿ ಫ್ರಿಡ್ಜ್ ಒಂದು ಯೂಸ್ ಮಾಡುದಿಲ್ಲ. ಅದಂದ್ರೆ ಒಮ್ಮೆಲೆ ವೋಲ್ಟೇಜ್ ಜಾಸ್ತಿ ಆದ್ರೆ ಇನ್ವರ್ಟರ್ ಪೆಟ್ ಆಗ್ಬೋದು ಅಂತೇಳಿ, ಅದು ಫ್ರಿಡ್ಜ್ ಒಂದು ಬಿಟ್ಟು ವಾಷಿಂಗ್ ಮೆಷಿನ್ ಅದು ಎಲ್ಲ ಅದರಲ್ಲಿ ರನ್ ಮಾಡ್ತಾ ಇದ್ದೇವೆ. ಮತ್ತೆ ಹಾಗೆ ನೀರಿಗೂ ಹಾಗೆ ಕುಡಿಯುವ ನೀರಿಗೆ ಫುಲ್ ಅದರಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಸೋಲಾರ್. ಇದರಲ್ಲಿ ತೋಟದಲ್ಲಿ ಜೆಟ್ ಅದಕ್ಕೂ ಕನೆಕ್ಷನ್ ಇದೆ, 4 ಅಥವಾ 5 ಜೆಟ್ ರನ್ ಆಗ್ತದೆ ಸಿಂಗಲ್ ಫೇಸ್ ಪಂಪ್ ಅಲ್ಲಿ. ಆಮೇಲೆ ಬೋರ್ವೆಲ್ ಕನೆಕ್ಷನ್, ಬೋರ್ವೆಲ್ ಆಳದ್ದು ಬೋರ್ವೆಲ್ ನಮ್ದು ಸಾಧಾರಣ ಒಂದು ಅದು 500 ಫೀಟ್ ಆಳ ಉಂಟು, 500 ಫೀಟ್ 300 ಫೀಟ್ ವರೆಗೆ ಮೋಟರ್ ಇಳಿದಿದೆ, ಏನು ಸಮಸ್ಯೆ ಇಲ್ಲ, ನೀರು ಕ್ಲೀನ್ ಇದೆ. ನಮ್ಮ ತೋಟದ ಇದರಲ್ಲಿ ಸ್ವಲ್ಪ ನೀರು ಸರಿ, ಅಲ್ಲಿ ಸ್ವಲ್ಪ ಐರನ್ ಅಂಶ ಜಾಸ್ತಿ ಇತ್ತು, ಈಗ ಇದು ಕುಡಿಯಲಿಕ್ಕೂ ಮತ್ತೆ ತೋಟಕ್ಕೂ ಎಲ್ಲ ಹೆಚ್ಚಾಗಿ ಇದನ್ನೇ ಉಪಯೋಗ ಮಾಡ್ತೇವೆ. ಇದು ಇಲ್ಲ ಅಂತ ಹೇಳಿದ್ರೆ, ಜಾಸ್ತಿ ಬೇಕಂತ ಹೇಳಿದ್ರೆ ನಮ್ಮ ಕರೆಂಟಿನ ಪಂಪನ್ನು ಯೂಸ್ ಮಾಡ್ತೇವೆ ಅಷ್ಟೇ. ಈಗ ಮಳೆಗಾಲದಲ್ಲಿ ಬಿಸಿಲಿನ ಕೊರತೆ ಆಗೋದಿಲ್ವಾ? ಮಳೆಗಾಲದಲ್ಲಿ ಸ್ವಲ್ಪ ಕೊರತೆ ಆಗ್ತದೆ, ನಮ್ಮ ಮನೆಯ ಖರ್ಚಿಗೆ ಅದು ಚಾರ್ಜ್ ಆಗ್ತಾ ಇರ್ತದೆ, ಆದ್ರೆ ಪಂಪಿಗೆ ಮಾತ್ರ ಆಗುದಿಲ್ಲ. ಪಂಪಿಗೆ ನೇರವಾಗಿ ಡೈರೆಕ್ಟ್ ಕರೆಂಟ್ ಪ್ಯಾನಲ್ ನಿಂದ ಪಂಪಿಗೆ ಹೋಗುವಂತದ್ದು, ಮನೆಗೆ ಆದ್ರೆ ಬ್ಯಾಟರಿಯಲ್ಲಿ ಸ್ಟಾಕ್ ಆಗಿ ನಾವು ಯೂಸ್ ಮಾಡುವಂತದ್ದು. ಮಳೆಗಾಲದಲ್ಲಿ ಕಷ್ಟ, ಮಳೆಗಾಲದಲ್ಲಿ ತೋಟಕ್ಕೆ ಅಗತ್ಯ ಬೀಳುದಿಲ್ಲ ಅಲ್ಲ, ಏನಾದ್ರೂ ಎಡೆಯಲ್ಲಿ ಒಂದು ಬಿಸಿಲು ಬರುವಾಗ ನಮಗೆ ನಾವು ಟ್ಯಾಂಕಿ ಫುಲ್ ಮಾಡಿಕೊಳ್ತೇವೆ. ಮೋಟರ್ ರನ್ ಆಗ್ಬೇಕಿದ್ರೆ ಮಿನಿಮಮ್ ಎಷ್ಟು ಚಾರ್ಜ್ ಆಗ್ಬೇಕು, ಎಷ್ಟು ಗಂಟೆ? ಮೋಟರ್ ರನ್ ಆಗ್ಲಿಕ್ಕೆ ಇಲ್ಲ, ಮೋಟರ್ ಡೈರೆಕ್ಟ್ ಅಲ್ಲ, ಈಗ ಎಷ್ಟು ಬಿಸಿಲು ಬೇಕಾಗ್ತದೆ? ಬಿಸಿಲು ಒಳ್ಳೆ ಬಿಸಿಲು ಬೇಕು ಸರ್. ನಾವು 9 ಗಂಟೆಯಿಂದ 5 ಗಂಟೆವರೆಗೆ ಕಂಟಿನ್ಯೂಸ್ ರನ್ ಆಗ್ತೀವಿ, ಯಾವುದೇ ವೇರಿಯೇಷನ್ ಇಲ್ಲ. ಸಾಯಂಕಾಲ ಅಥವಾ ರಾತ್ರಿ ಹೊತ್ತು ಮಾಡ್ತೀನಿ ಇಲ್ಲ ಇಲ್ಲ, ಅದಾಗುದಿಲ್ಲ, ಅದು ಆಗುದಿಲ್ಲ. ಪಂಪಿಗೆ ಅಂದ್ರೆ ಪ್ಯಾನಲ್ ಇಂದ ಡೈರೆಕ್ಟ್ ಆಗಿ ಕರೆಂಟ್ ಆಗಿ ಹೋಗುವಂತದ್ದು ನೇರವಾಗಿ. ಈಗ ಈ ಅರ್ಧ ಎಚ್ ಪಿ ಮೋಟರ್ ರನ್ ಆಗುವಂತಹ ಒಂದು 8 ಪ್ಯಾನಲ್ ಇದೆ ಅಂತ ಹೇಳಿದ್ರಿ ನೀವು. ನಾನು 2 HP ಸಿಂಗಲ್ ಫೇಸ್. ಸರ್, ಈಗ ಈ ಪ್ಯಾನೆಲ್ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ ಮತ್ತೆ ಎಷ್ಟು ಖರ್ಚು ಬಂತು ನಿಮಗೆ ಇದಕ್ಕೆ? ಒಟ್ಟು ಅಂದ್ರೆ 1,90,000 ಖರ್ಚು ಬಂತು, ಅಂದ್ರೆ ಇನ್ವರ್ಟರ್, ಬ್ಯಾಟ್ರಿ, 2 ಬ್ಯಾಟ್ರಿ ಎಲ್ಲ ಸೇರಿ. ನಿರ್ವಹಣೆದಲ್ಲಿ ದೊಡ್ಡ ಖರ್ಚೇನಿಲ್ಲ. ನಿರ್ವಹಣೆ ಅಂದ್ರೆ ಇದನ್ನು ಪ್ಯಾನೆಲ್ ಅನ್ನು ಮಳೆಗಾಲದಲ್ಲಿ ಒಂದು ಹೇಳ್ತಾರೆ, ಸ್ವಲ್ಪ ಪಾಮಾಜಿ ಹಾವಸೆ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ. ಒಂದು ನಾವು ಸೋಪ್ ವಾಟರ್ ಹಾಕಿ ಒಂದು ಮೋಪಲ್ಲಿ ಒಮ್ಮೆ ಒರೆಸಿದ್ರೆ ಅದು ಹೋಗಿಬಿಡುತ್ತೆ, ಮತ್ತೇನು ನಿರ್ವಹಣೆ ಪ್ರಶ್ನೆ ಇಲ್ಲ. ಅದೀಗ ಸಿಲಿಂಡರ್ ಟೈಪ್ ಇರುವಂತಹ ಹೇಗೆ ಪ್ಯಾನಲ್ ಅಂದ್ರೆ? ಪ್ಯಾನಲ್ ಇದು ಹೀಗೆ ಅಗಲದು, 4 ಫೀಟ್ ಉದ್ದ. ಈಗೆಲ್ಲ ಸಿಮೆಂಟ್ ಇದು ಪೈಪ್ ತರ ರೀತಿಯಲ್ಲಿ ಬರ್ತದಲ್ಲ, ಅದು ಇದಕ್ಕೆ ಬರುವಂತದ್ದು ವಾಟರ್ ಹೀಟರ್. ವಾಟರ್ ಹೀಟರ್ ಇದು ಅಗಲದ ಪ್ಯಾನಲ್, ಸಿಲಿಕಾನ್ ಸಿಲಿಕಾನ್ ಪ್ಯಾನಲ್, ಸಿಲಿಕಾನ್. ಇದಕ್ಕೆ ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಏನಾದ್ರು ಉಂಟಾ ಇಂಥದ್ದಕ್ಕೆ? ಸಬ್ಸಿಡಿ ಬಗ್ಗೆ ನಾನು ಹೋಗ್ಲಿಲ್ಲ ಸರ್, ಸಬ್ಸಿಡಿ ಬಗ್ಗೆ ನಾನು ಸ್ವಲ್ಪ ಹಿಂದೆ. ನಾನು ಸಬ್ಸಿಡಿ ನಿಮ್ಮ ಅಗತ್ಯವನ್ನು ನೋಡ್ಕೊಂಡು ಮಾಡಿದ್ದೇನೆ, ನಮಗೆ ಅವಶ್ಯಕತೆ ಇದೆ ನಾನು ಮಾಡ್ತೇನೆ. ಹಾಗೆ ಗೋಬರ್ ಗ್ಯಾಸ್ ಮಾಡಿದ್ದೇನೆ, ಇದು ಬಯೋಡ ಭಾಗ್ಯಲಕ್ಷ್ಮಿ ದಿನ ಬಂದು ಅಂತೇಳಿ, ಅದು ಸಕ್ಸಸ್. ಅಂದ್ರೆ ನಮಗೆ ಮೊದಲು ನಾನು ಯಾಕೆಂತ ಹೇಳಿ ಮಾಡಿದ್ ಅಂತ ಹೇಳಿದ್ರೆ, ನಾವು ಸೇರಿದ ಟೈಮಲ್ಲಿ ಟಾರ್ಜೆಟ್ ಇತ್ತು, ಇಷ್ಟು ಮಾಡಲೇಬೇಕು. ಯಾಕೆ ಆಗ್ಲಿಲ್ಲ ಮೀಟಿಂಗ್ ಅಲ್ಲಿ ನಮ್ಮನ್ನು ಮೇಲೆ ಕೆಳಗೆ ಮಾಡಿದ್ರು, ಯಾಕೆ ಆಗ್ಲಿಲ್ಲ? ಇಷ್ಟು ಜನ ರೈತರಿದ್ದಾರೆ, ಒಂದು ಮಾಡಿಸ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನನ್ನಲ್ಲಿ. ಆಗ ನಮಗೆ ಇದಿರ್ಲಿಲ್ಲ, ಕೃಷಿಯಲ್ಲಿ ನಾನು ತೊಡಗಿಸಿಕೊಂಡಿರ್ಲಿಲ್ಲ. ಆ ನಂತರ ನಮ್ಮ ಪಾಲೆಲ್ಲ ಆದ ನಂತರ ಮನೆಯದ ಆದ್ಮೇಲೆ ನನಗೆ ತಲೆ ಹೋಯ್ತು, ಅವರು ಆಗುದಿಲ್ಲ ಅಂತ ಹೇಳ್ತಾರೆ. ಕೆಲವು ಒತ್ತಡದಲ್ಲಿ ಚಾರ್ಜೆಟ್ ಮಾಡಿದೆ, ಆದ್ರೆ ನಾವು ಯಾಕೆ ಮಾಡಬಾರ್ದು ಇನ್ನೊಬ್ಬರ ಹತ್ರ ಹೇಳುವುದಕ್ಕೆ ಮೊದಲು? ಹಾಗಾಗಿ ನಾನೇ ಮಾಡಿದೆ. ನಮ್ಮ ಇಲ್ಲಿ ಕೈಕಾರ ಸುಬ್ರಹ್ಮಣ್ಯ ಭಟ್ ಕಟ್ಟುವವರು ಅವರ ಮುಖಾಂತರ ಮಾಡಿಸಿ ಫಸ್ಟ್ ಕ್ಲಾಸ್ ಹೀಗೆ 20 ವರ್ಷದಿಂದ ಸಕ್ಸಸ್ ಆಗಿ ಆಗ್ತಾ ಉಂಟು. ಅವರು ಬೇರೆಯವ್ರ ಹೇಳುದುಂಟು, ನೋಡಿ ಜತ್ತಪ್ಪ ಅವ್ರ ಹತ್ರ ಹೋಗಿ ಕೇಳಿ ಅಂತೇಳಿ. ಇಷ್ಟವರ ಈಗ ಸ್ಲರಿಯನ್ನು ತೋಟಕ್ಕೆ ಸ್ಲರಿಯೇ ಬಿಡುದು. ಮೊದಲು ನಾನು ಫಸ್ಟ್ ಇದು ಕಂಪೋಸ್ಟ್ ಮಾಡ್ತಾ ಇದ್ದೆ. ಇದನ್ನು ಬೆಳಿಗ್ಗೆ ಎದ್ದು ನಾನು ಹೊಯ್ದು ಆಮೇಲೆ ಆಫೀಸಿಗೆ ಹೋಗುದು. ಸ್ಲರಿಯನ್ನು ಹೊಯ್ದು ಕೇಸ್ ಹೋಗಿ ಏನೇನು ವೇಸ್ಟ್ ಎಲ್ಲ ಹಾಕುವಂಥದ್ದು. ಅದಕ್ಕೂ ಲೇಬರ್ ಸಮಸ್ಯೆ ಆಯಿತು. ಆ ಲೇಬರ್ ಸಮಸ್ಯೆ ಬೇಕಾ ಪುನಃ ಟ್ಯಾಂಕಿ ಮಾಡಿದೆ ಮತ್ತೆ ಸ್ಲರಿ ಹಿಡಿಯುವ ಅಂತ. ನಮ್ದು ಹೈಟ್ ಆಗಿ ಉಂಟು, ಸೈಫಾನ್ ಆಗ್ತದೆ. ನಾನು ನನ್ನ ಮಿಸ್ಸಸ್ ಇಬ್ಬರೇ ಅದನ್ನು ಮಾಡ್ತಾ ಇದ್ದೆ. ಮೊದಲಾದ್ರೆ ಗೊಬ್ಬರ ಹೊರಲಿಕ್ಕೆ 8-10 ಜನ ಬೇಕಿತ್ತು. ಆ ಖರ್ಚಿನ ಲೆಕ್ಕ ಹಿಡಿದ್ರೆ ಎಷ್ಟೋ ಉಳಿತಾಯ ಆಯ್ತು ನನಗೆ. ತೋಟವು ಹಸಿರು ಹಸಿರಾಗಿ ಉಂಟು, ವಿಷಯ ಆಗ್ತದೆ. ಎಷ್ಟು ದನಗಳು ಉಂಟು? ದನಗಳು 2. ಈ 2 ದನದ ಸಗಣಿ ಗೋಮೂತ್ರ ಇದಕ್ಕೆ ಇಡೀ ತೋಟಕ್ಕೆ ಸಾಕಾಗ್ತದೆ. ನಮಗೆ 2 ರೌಂಡ್ಗೆ ಬರ್ತದೆ ವರ್ಷ ವರ್ಷಕ್ಕೆ 2 ರೌಂಡ್. ಒಮ್ಮೆ ಜಾಸ್ತಿ ಆಗ್ಬೋದು, ಒಮ್ಮೆ ಸ್ವಲ್ಪ ಕಡಿಮೆ ಆಗ್ಬೋದು. ಅಂತೂ 2 ರೌಂಡ್ ವರ್ಷಕ್ಕೆ ಬರ್ತದೆ. ಈ ಸ್ಲರಿ ಅಲ್ಲದೆ ಪೂರಕವಾಗಿ ಬೇರೆ ಏನಾದರೂ ರಾಸಾಯನಿಕ ಗೊಬ್ಬರ ಬೇಕಾಗ್ತದೆ? ರಾಸಾಯನಿಕ ಗೊಬ್ಬರ ಕೊಡ್ತೇವೆ. ಫುಲ್ 100% ಸಾವಯವ ನಾನು ಹೇಳುದಿಲ್ಲ, ಅಗತ್ಯವೂ ಇಲ್ಲ. ಅಗತ್ಯ ಎರಡೂ ಬೇಕು. ಊಟ ಮಾಡೋ ಉಪ್ಪಿನಕಾಯಿ ಬೇಕು, ಅನ್ನವು ಬೇಕು, ಸಾಂಬಾರು ಎಲ್ಲ ಬೇಕು. ನನ್ನ ಅಭಿಪ್ರಾಯ ಅದು. ರಾಸಾಯನಿಕ ಗೊಬ್ಬರವೇ ಬೇಕು. ಬರೀ ಸಾವಯವ ಹಿಡ್ಕೊಂಡ್ರೆ ಆಗುದಿಲ್ಲ, ರಾಸಾಯನಿಕನೂ ಹಿಡ್ಕೊಂಡ್ರೆ ಆಗುದಿಲ್ಲ. ಎರಡೂ ಜೊತೆ ಜೊತೆಯಲ್ಲಿ ಹೋಗ್ಬೇಕು. ಕೆಲವರು ಹೆಚ್ಚಿನ ಸುಳ್ಳು ಅಂತ ಹೇಳಿದ್ರೆ ನಾವು ರಾಸಾಯನಿಕ ಅಂತ ಹೇಳಿದ್ರೆ ರಾಸಾಯನಿಕನೇ ಮಾಡುದು, ಸಾವಯವನ್ನು ಫುಲ್ ಬಿಟ್ಟು ಬಿಡ್ತಾರೆ. ಮತ್ತೆ ಕೆಲವರು ಸಾವಯವ ಅಂತ ಹೇಳಿದ್ರೆ ಫುಲ್ ರಾಸಾಯನಿಕ ಬಿಡ್ತಾರೆ. ಒಳ್ಳೇದಾದ್ರೆ ಆದ್ರೆ ನಾವು ಸ್ವಲ್ಪ ಅದರಲ್ಲಿ ಬದುಕುವ ದಾರಿಯನ್ನು ನೋಡಿಕೊಳ್ಬೇಕಾಗ್ತದೆ. ನಾವು ಖರ್ಚು ಮಾಡಿದಕ್ಕೆ ನಮ್ಮ ಫ್ಯಾಮಿಲಿಯು ನಾವು ಬದುಕಬೇಕು, ನಾವು ಎಲ್ಲರಾಗಿ ಇರಬೇಕು ಅಂತೇಳಿ ಆ ಉದ್ದೇಶದಿಂದ ನಮಗೆ ಆದಾಯವೂ ಬರಬೇಕು. ಸ್ವಲ್ಪ ರಾಸಾಯನಿಕ ಸ್ವಲ್ಪ ಸಾವಯವ. ಈಗ ಎಷ್ಟು ಸರಿ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಹಸು ಸಾಕಣೆ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳುವಂತ ರೈತರು ಇರಬಹುದು, ಅವರು ಈ ಹೊರಗಿನಿಂದ ಒಂದಷ್ಟು ಸಾವಯವ ಗೊಬ್ಬರ ಕೊಡುವಂತವರು ಕೂಡ ಇರ್ತಾರೆ, ಮಾರಾಟಗಾರರು. ಇದು ಆಡಿನ ಗೊಬ್ಬರ ಕೊಡ್ತೀನಿ ಅಥವಾ ಕುರಿ ಗೊಬ್ಬರ ಹಾಕ್ತೀನಿ, ಮೀನಿನ ಗೊಬ್ಬರ ಕೊಡ್ತೀನಿ, ಕೋಳಿ ಗೊಬ್ಬರ ಕೊಡ್ತೀವಿ ಅಂತೇಳಿ, ಅದರ ಗುಣಮಟ್ಟ ಖಾತ್ರಿ ಇರುವುದಿಲ್ಲ. ಸ್ವತಃ ನೀವು ಸಾವಯವ ಈ ಸ್ಲರಿವಂತ ಬಳಕೆ ಮಾಡುವುದಕ್ಕೂ ಹೊರಗಿನ ತಂದು ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ? ಹೊರಗಿನ ತಂದು ಮಾಡಿದ್ರೆ ಕೆಲವು ಸಮಸ್ಯೆಗಳು ಬರ್ತದೆ. ಅದರಲ್ಲಿ ಮುಳ್ಳು ಇರ್ತದೆ, ಮತ್ತೆ ಕೆಲವು ಕಳೆ ಗಿಡಗಳು ಉತ್ಪತ್ತಿ ಆಗ್ತದೆ. ನಾನು ಒಂದು ಸಾರಿ ಕೋಳಿ ಗೊಬ್ಬರ ಹಾಕಿದ್ದೇನೆ ಒಬ್ಬ ಬೇರೆಯವರು ಒತ್ತಾಯ ಇದಕ್ಕೆ. ಆ ವರ್ಷ ಅದರ ಬುಡದಲ್ಲಿ ಏನೇನೋ ಕಳೆಗಳು ಬಂತು, ಇನ್ನು ಇದರ ಸಹವಾಸ ಆಗಲಿಲ್ಲ. ಹೊಸ ಕಳೆ ನನ್ನ ತೋಟದಲ್ಲಿ ನಾನು ಶುರು ಮಾಡುವಾಗ ತುಂಬಾ ಇತ್ತು. ಆಕಿರಿಗೆ ಮತ್ತೆ ಕೆಲವು ಮುಳ್ಳುಗಳು ಏನೇನು ನಾನು ಸ್ವತಃ ಕೈಯಲ್ಲೇ ತೆಗೆದವ. ನಾನು ಬೆಳಿಗ್ಗೆ ಎದ್ದು ತೋಟಕ್ಕೆ ಹೋಗುದು, 8 ಗಂಟೆ ಬಂದು ಆಫೀಸಿಗೆ ಹೊರಡುದು, ಹಾಗೆ ಮಾಡ್ತಿದ್ದೆ. ಸಾಯಂಕಾಲ ಬರುದು ತೋಟಕ್ಕೆ ಹೋಗುದು, ನಂದು ಅದೇ ಪ್ರವೃತ್ತಿ. ಅದೇ ಅಂದ್ರೆ ನಾನು ಹೊರಗಡೆ ತಿರುಗಾಡುವ ಅಭ್ಯಾಸ ಇಲ್ಲ. ಈಗಲೇ ಕೆಲವರು ನಮ್ಮ ಪರಿಚಯ ಇರ್ಲಿಕ್ಕಿಲ್ಲ ಅಲ್ಲಿ ಕೇಳಿದ್ರೆ, ನಾನು ಗ್ರಾಮ ಸೇವಕರಂತೂ ಗೊತ್ತಿರ್ಬೋದೇ ಹೊರತು ಮತ್ತೆ ಇದು ಪರಿಚಯ ಇಲ್ಲ. ಅಂದ್ರೆ ಅದನ್ನೇ ವೃತ್ತಿ ಪ್ರವೃತ್ತಿ ಎರಡು ಮಾಡಿಕೊಂಡಿದ್ದೇನೆ. ನಮಗೆ ಅದ್ರ ಖುಷಿ ಕಾಣ್ತಾ ಇದ್ದೇವೆ, ಕೃಷಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ಗೊಬ್ಬರ ಕೊಡುವುದರ ಬಗ್ಗೆ ಆಯ್ತು, ಈಗ ಕೀಟ ಮತ್ತು ರೋಗಗಳು ಬಂದ್ರೆ ಅವುಗಳ ನಿರ್ವಹಣೆ ಮಾಡೋದೆಲ್ಲ ಹೇಗೆ ಅಡಿಕೆ ತೋಟದಲ್ಲಿ? ಈಗ ಕೀಟಗಳದ್ದು ಅಷ್ಟು ದೊಡ್ಡ ಬಾಧೆ ಏನೂ ಇಲ್ಲ, ಕೊಳೆ ರೋಗದ್ದು ಮಾತ್ರ ಸಮಸ್ಯೆ. ಅದಕ್ಕೆ ನಾವು ಬೋರ್ಡೋ ಸಿಂಪರಣೆ ಮಾತ್ರ ಮಾಡ್ತಾ ಇರೋದು. ಮೊದಲು ಬಯೋಫೈಟ್ ಎಲ್ಲ ಬಂದಿತ್ತು, ಅದಕ್ಕೆ ನಾನು ಹೋಗ್ಲಿಲ್ಲ. ಅಂದ್ರೆ ಅದರ ಬಗ್ಗೆ ಯಾವುದು ಖಚಿತತೆ ಇರಲಿಲ್ಲ. ಆಗ್ಲಿ, ಕೆಲವರು ತುಂಬಾ ಒತ್ತಾಯ ಮಾಡ್ತಿದ್ರು, ಅವರು ಬಿಟ್ಟಿದ್ದಾರೆ ಇವರು ಬಿಟ್ಟಿದ್ದಾರೆ ನೀನ್ ಯಾಕೆ ಬಿಡುದಿಲ್ಲ ಅಂತ. ಆದ್ರೆ ನಾನು ಅದು ಖಚಿತವಾದ್ರೆ ಮಾತ್ರ ನಾನು ಅದನ್ನ ನಂಬುದು. 4 ಜನರ ಕೇಳಬೇಕು, ಮತ್ತೆ ಅದರ ಸ್ವಲ್ಪ ಸಾಧಕ ಬಾಧಕ ನೋಡಿ ಒಂದ್ 2-3 ವರ್ಷ ಯಾರು ಮಾಡಿದವರಿದ್ರೆ ಮತ್ತೆ ಮಾಡುವಂತದ್ದು. ನಾವು ಬೋರ್ಡೋ ಮಾತ್ರ ಕೊಳೆ ರೋಗಕ್ಕೆ ಸಿಂಪರಣೆ ಮಾಡ್ತಾ ಇರೋದು. ಆದ್ರೂ ಬರ್ತಾ ಇದೆ, ಅದು ಹವಾಮಾನವನ್ನು ಹೇಳಲಿಕ್ಕೆ ಆಗುದಿಲ್ಲ. ಈ ವರ್ಷವೂ ಕೊಳೆ ರೋಗ ಬಂದಿದೆ. ಫಸ್ಟ್ ಗೆ ಒಂದು ಮೇ ಎಂಡಲ್ಲಿ ಬಿಡ್ತೇವೆ, ಆಮೇಲೆ ಜೂನ್ ಒಂದು ಜೂನಿಗೆ ಮತ್ತೆ ಆಗಸ್ಟ್, ಮತ್ತೆ ಅದು ಸಂದರ್ಭ ನೋಡಿಕೊಂಡು ಮಳೆ ಬಿಟ್ಟಾದ ನೋಡಿಕೊಂಡು ಬಿಡ್ತಾ ಇದ್ದೇವೆ. ದೊಡ್ಡ ಸಮಸ್ಯೆ ಏನಾಗ್ಲಿಲ್ಲ. ಈ ವರ್ಷದ ಮಳೆ ನೋಡಿದ್ರೆ ಅಕ್ಟೋಬರ್ ಆದ್ರೂ ಮಳೆ ಮುಗಿದಿರಲಿಲ್ಲ. ರೋಗಕ್ಕೆ ಸ್ವಲ್ಪ ಹಾಳೆ ಇದು. ಅಂದ್ರೆ ರೋಗ ಕಂಟ್ರೋಲ್ ಆಗಿದ್ರೆ ಸಮಸ್ಯೆ ಬರುವುದಿಲ್ಲ, ರೋಗ ಕಂಟ್ರೋಲ್ ಆಗಿದ್ರೆ ಪುನಃ ಎಳೆಕಾಯಿಗಳು ಉದುರುವ ಸಾಧ್ಯತೆ ಉಂಟು ಹೀಗೆ ಮಳೆ ಬಂದ್ರೆ. ಈ ವರ್ಷದ ಪರಿಸ್ಥಿತಿ ನೋಡಿದ್ರೆ ಈ ಅಡಿಕೆ ಬಹಳ ಬೇಗನೆ ಹಣ್ಣಾಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ. ಅದ್ ಬೇಗ ಹಣ್ಣಾಗುದು ಅಂತ ಹೇಳಿದ್ರೆ ಹೆಚ್ಚಂಶ ಈಗ 1ನೇ ಕೊಯ್ಲು ಆಗುವ ಟೈಮ್ ಆಯ್ತು. ಮಳೆ ಮಾತ್ರ ಬಿಡ್ಲಿಲ್ಲ. ಮಳೆ ಬಂದ್ರಿಂದ ಅದು ನಮಗೆ ಒಣಗಿಸ್ಲಿಕ್ಕೆ ಆಗುದಿಲ್ಲ. ಮೊದಲನೇ ಟೈಮ್ ಅಲ್ಲಾದ್ರೆ ನಾವು ದೀಪಾವಳಿಗೆ ಮೊದಲು ಒಂದು ಕೊಯ್ದಾಗ್ತಾ ಈಗ ದೀಪಾವಳಿ ಹತ್ತಿರ ಬಂತು, ಕೊಯ್ಲು ಆಗಿರ್ತದೆ. ಮಾಮೂಲು ಹಣ್ಣಾಗುವ ಟೈಮ್ ಆಯ್ತು, ನನ್ನ ಲೆಕ್ಕದಲ್ಲಿ ಆಗ್ತಾ ಬಂತು. ಈ ಒಣಗಿಸುವುದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದೆ? ಒಣದಕ್ಕೆ ಒಂದು ಸೋಲಾರ್ ಇದು ಮಾಡಿಕೊಂಡಿದ್ದೇನೆ ಸಣ್ಣ ಮಟ್ಟಿಂದ. ಮತ್ತೆ ಅಂಗಳದಲ್ಲಿ ಸ್ವಲ್ಪ ಅರ್ಧ ಸಿಮೆಂಟ್ ಹಾಕಿದ್ದೇನೆ, ಅದರಲ್ಲಿ ಹೊರಗಿಡುವುದು ಒಳಗಿಡುವುದು ಮಳೆ ಬರುವ ಒಳಗಿಡುವುದು. ಶ್ರಮ ಕಡಿಮೆ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದಾ? ಶ್ರಮ ಮಾಡಬಹುದು. ನಿನ್ನೆ ಒಂದು ಪೇಪರ್ ಅಲ್ಲಿ ನೋಡಿದೆ, ಯಾರು ಮಾಡಿದ್ದು ಒಂದು ಸೋಲಾರ್ ಇದು ಒಣಗಿಸುವಂತ ಆಚೆ ಅಂಗಳದಲ್ಲಿ ಕೊಂಡೋಗುವಂತದ್ದು. ಅಂತ ಮಾಡಿದ್ರೆ ಸ್ವಲ್ಪ ಈ ತೆಗೆದು ಒಳಗೆ ಹಾಕುದನ್ನು ಸ್ವಲ್ಪ ಕಡಿಮೆ ಮಾಡುವ, ಅದೊಂದು ಒಳ್ಳೆ ಯಾರೋ ಒಬ್ಬ ಕೊಯ್ಲದಲ್ಲಿ ಒಬ್ಬರು ವಕೀಲರು ಮಾಡಿದ್ದಾರೆ ಅಂತ ಪೇಪರ್ ನೋಡಿದೆ, ಅದು ಒಳ್ಳೆ ಅಭಿಪ್ರಾಯ. ಅಂತದನ್ನು ಟ್ರೈ ಮಾಡ್ಬೇಕಂತ ಉಂಟು. ಈಗ ಈ ಕೃಷಿಯಲ್ಲಿ ಒಂದಷ್ಟು ಸಂಶೋಧನೆಗಳು ವಿಜ್ಞಾನಿಗಳ ಮಟ್ಟದಲ್ಲಿ ನಡೆದ್ರೆ ಒಂದಷ್ಟು ರೈತರು ಕೂಡ ಸಾಕಷ್ಟು ಸಂಶೋಧನೆ ಮಾಡ್ತಾ ಇದ್ದಾರೆ. ಉದಾಹರಣೆ ಹೇಳುದಿದ್ರೆ ಮರ ಹತ್ತಿರುವ ಬೈಕ್ ಅನ್ನು ಕೂಡ ತಯಾರು ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ನೋಡಿದಾಗ ರೈತರ ಬೇಕು ಬೇಡಗಳನ್ನ ನಿರ್ಣಯ ಮಾಡುವುದು ಹೇಗೆ ಮತ್ತು ಇದನ್ನ ಯಾರು ಅಭಿವೃದ್ಧಿಪಡಿಸಬೇಕು ಅಂತ? ಇದನ್ನು ರೈತರು ಮತ್ತೆ ಕೃಷಿ ವಿಜ್ಞಾನಿಗಳು ಸೇರಿಕೊಂಡು ಅಭಿವೃದ್ಧಿಪಡಿಸಬೇಕು. ಕೃಷಿ ವಿಜ್ಞಾನಿಗಳೇ ಹೋದ್ರೆ ಸಾಲ ಹಾಕುವುದಿಲ್ಲ, ರೈತರ ಅಭಿಪ್ರಾಯ